ಜಂತುರೋಗ. ಈ ರೋಗವು ಡೈಟಿಲೆಂಕಸ್ ಎಂಬ ಸಸ್ಯ ಸೂತ್ರ ಕ್ರಿಮಿಯಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು: ರೋಗಕ್ಕೆ ತುತ್ತಾದ ಸಸ್ಯದ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ, ಎಲೆಗಳು ಬಿಳಿಚಿಕೊಂಡಿದ್ದು ಹಾಗೂ ತಿರುಚಿಕೊಂಡಿರುತ್ತವೆ, ಗಡ್ಡೆಗಳ ಕೆಳಭಾಗದಲ್ಲಿ ಮೃದುವಾಗಿದ್ದು ಬೇರುಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ, ಹೊರಬದಿಯ ಎಲೆಗಳು ಒಣಗಿ ಉದುರುತ್ತವೆ, ಗಡ್ಡೆಗಳು ಕೆಲವೊಂದು ಸಂದರ್ಭದಲ್ಲಿ ಸೀಳಿದಂತೆ ಕಂಡುಬಂದು ಇನ್ನಿತರ ರೋಗಾಣುಗಳಿಗೆ ಪ್ರವೇಶಿಸಲು ಸಹಾಯವಾಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಬಿತ್ತನೆಗೆ ರೋಗರಹಿತ ಬೀಜ ಅಥವಾ ಗಡ್ಡೆಗಳನ್ನು ಬಳಸಬೇಕು, ಆಳವಾಗಿ ಮಾಗಿ ಉಳುಮೆ ಮಾಡಬೇಕು, ಮಡಿಗಳಲ್ಲಿ ಬೇವಿನ ಹಿಂಡಿ 200 ಕೆಜಿ ಪ್ರತಿ ಎಕರೆಗೆ ಅಥವಾ 4-8-3-4 ಕೆಜಿ ಗುಂಟೆಗೆ ಬಳಸಬೇಕು, ಬೆಳೆ ಪರಿವರ್ತನೆಯನ್ನು ಕೈಗೊಳ್ಳುತ್ತಿರಬೇಕು. ರೈತರಿಗೆ ಸಲಹೆ ಪ್ರಸಾರವಾಯಿತು. ಎಲೆಗಳ ಮೇಲೆ ಬಿಳಿ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಕಣ ಕಟ್ಟಿ ನಿಂತ ಮಹಿಳೆಯರು ಮಾತನಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಕವಿತಾ ನರಸಿಂಹ ಹೆಬ್ಬಾರ್ ಹಾಗೂ ಸಾಧನೆ ಸಣ್ಣ ಕಥೆ. ಉತ್ತರ ಕನ್ನಡ ಜಿಲ್ಲಾ ಜೊಯ್ಡಾ ತಾಲೂಕಿನ ಸುಮಂಗಲ ತಿಮ್ಮಪ್ಪ ದೇಸಾಯಿ ಅವರಿಂದ. ಹನ್ನೆರಡು 12:30 ಆರೋಗ್ಯ ಸಂಚಿಕೆ. ಪ್ರತಿ ಜೀವಕಗಳು ಬಳಕೆ ಮತ್ತು ದುರುಪಯೋಗಗಳು, ಈ ಕುರಿತು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಿನಿ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ನವೀನ್ ಜಿ ಇವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಫ್ಲೋರಿನ್ ರೋಜ್. ನಾಳಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ನಾಳೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ಮಹೇಶ್ ಎಂಭಟ್ ಅವರೊಡನೆ ಸಂದರ್ಶನ ಹಾಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಆಶಾ ಡಿ ನಾಯ್ಕ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಯ ನಂತರ ಜನಪದ ಸಂಗೀತ. ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಾರ್ಯಕ್ರಮದಲ್ಲಿ ಕುಶಾಲಿ ಮಾಣಿ ಗೌಡ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು. ಉಬ್ಬುಳಿ ಶಂತೆಗಾಡ್ತೀಯೋ ಕುಂಬರ ಶಾಲಿಗೆ ಹೋಗಬೇಡಲತ್ತೆ, ದೊಡ್ಡ ದೊಡ್ಡ ಕೊಡನ ಹಾಗೆ ಬೇಡಲತ್ತೆ. ನಾ ಬಂದೆ ನಾ ಚೆನ್ನೋಳೆ, ನಾ ಬಂದೆ ನಾ ಚೆನ್ನೋಳೆ, ನನ್ನತ್ತೆ ನಾ ಬಂದೆ ಬಲು ಚೆನ್ನೋಳೆ. ಕುಂಬರ ಶಾಲಿ ಹೋಗಬೇಡಲತ್ತೆ, ದೊಡ್ಡ ದೊಡ್ಡ ಕೊಡ್ಲಿಗೆ ಬೇಡಲತ್ತೆ. ನಾ ಬಂದೆ ನಾ ಚೆನ್ನೋಳೆ, ನನ್ನತ್ತೆ ನಾ ಬಂದೆ ನಾ ಚೆನ್ನೋಳೆ. ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚೆನ್ನೋಳು, ನಾ ಬಂದೆ ನಾ ಚೆನ್ನೋಳು ಮಾವ, ನಾ ಬಂದೆ ಬಲು ಚೆನ್ನೋಳು. ಹುಬ್ಬಳ್ಳಿ ಚಂತೆ ಹೋಗಬೇಡ ಲಾತ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚೆನ್ನೋಳೆ, ನನ್ನ ನಾ ಬಂದೆ ನಾ ಚೆನ್ನೋಳೆ.

ಗೇ ಒಂದನ್ನು ಹಾಸಿದೆ ಒಂದನ್ನು ಹೊರದಿದೆ ಒಂದನ್ನು ತಕ್ಕಂಡೆ ತಲೆದಿಮ್ಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಂದಾಚಿಗೆ ಹಾಕಿದೆ ಒಂದಾನು ಹೊರದಿದೆ ಒಂದಾನು ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾರನ್ನು ಹಾಸಿದೆ ಯಾರನ್ನು ಹೊರದಿದೆ ಯಾರನ್ನು ತಗೊಂಡೆ ತಲೆದಿಮ್ಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾವನ ಕಟ್ಟಿನ ಯಾವನ ಬರ್ಕೊಂಡೆ ಯಾವನ ತಲೆದಿಮ್ಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಹಾಸಿಯನ್ನು ಹಾಸಿದೆ ಜಮಕಾನ ಹೊರದಿದೆ ತಲೆಗೆ ತಲೆದುಪುಡಿ ಹಾಕೊಂಡೆ ಮನಗಿದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ